ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಆಳುತ್ತಲಿರ್ತನು ಬಿರ್ಮು ಮಳವನು ಆ ಸತ್ಯ ನೀತಿಗಳನ್ನು ಸರಿಸಿ ಸಂಪತ್ತಿನಿಂದ ಆ ಮಾಡಲಿ ಪುಣ್ಯಹೀನನಾದೆನು ನಾನು ನಾನ ಸಂಪದಗಳಿದ್ದೆ ನನಗೆ ಕ್ಷೋಣಿಯೊಳಗೆ ಫಲವೇನು ಶ್ರೀಹರಿಯೋ ಶೋಣಿಯೊಳಗೆ ಫಲವೇನು ಶ್ರೀಹರಿಯೋ ಸಂತಾನವ ನೀಯದಮ್ಯಾಗೆ ಸಂತಾನವ ಈಯದಮ್ಯಾಗೆ ಏನ ಮಾಡಲಿ ಶಿವನೇ ದಾರುಣಿ ಕೇಳೆನ್ನ ಮಾತ ಪೇಳಲ್ಯಾರಿಗೆ ದುಗುಡವ ನಿರತ ಪೇಳಲ್ಯಾರಿಗೆ ದುಗುಡವ ನಿರತ ಆ ಮಾತ ಪೇಳಲ್ಯಾರಿಗೆ ದುಗುಡವ ನಿರತ ಪೇಳಲ್ಯಾರಿಗೆ ದುಗುಡವ ನಿರತ ಭೂರಿ ವೈಭವದಿಂದ ಮೆರೆದಿದ್ದ ಎನ್ನನು ಭೂರಿ ವೈಭವದಿಂದ ಮೆರೆದಿದ್ದ ಎನ್ನನು ಸೇರಿತು ಮುಪ್ಪು ತನುವಿನೊಳು ಬಲ್ಲವಿಲ್ಲ ದಾರುಣಿ ಕೇಳೆನ್ನ ಮಾತ ಪೇಳಲ್ಯಾರಿಗೆ ದುಗುಡವ ನಿರತ ದಾರೋ ಬಸಲಾರ ಗುತ್ತಿನಾ ಮತ್ತ ಕಾಶಿನಿ ಸಿರಿಯ ಕಾಂತಣ್ಣನಿಗೆ ಸಂತಸದಿ ಇತ್ತು ಪರಿಣಯ ಮಾಡ್ಪುದೆನು ತಲೆ ವಿಸ್ತರಿಸಲ ಚಂದು ಹೆಗ್ಗಡೆ ಅರ್ತಿಯಲ್ಲಿ ಸಮ್ಮತಿಸಿ ಮಳವನು ವಿವಿಧ ಸಂಭ್ರಮದಿ ಸತ್ಕರಿಸಿ ಕುಶಲವನು ಬೆಸಗೊಳುತ್ತಿತ್ತ ಬಂದಿಗ ಹದನವೇನೆ ಆ ಲಗ್ನದಿ ಪರಿಣಯ ಎಸಗಲು ಸಿರಿಯ ಸಗಿತಲೆ ಕಾಂತಣ್ಣ ಆ ಶುಭ ಲಗ್ನದಿ ಪರಿಣಯ ವೆಸಗಲು ಸಿರಿಯ ಸಗಿತಲೆ ಕಾಂತಣ್ಣ ಸಿರಿಯ ಸಗಿತಲೆ ಕಾಂತಣ್ಣ ಹರುಷದೊಳ್ಳಿರುತ್ತಿರೆ ಹರಿಣಾಕ್ಷಿ ಗರ್ಭವ ಹರುಷದೊಳ್ಳಿರುತ್ತಿರೆ ಹರಿಣಾಕ್ಷಿ ಗರ್ಭವ ಧರಿಸಿದಳು ಅದನೆರಿ ತಿಳಿದು ಧರಿಸಿದಳು ಅದನೆರಿ ತಿಳಿದು ವರಶುಭ ಲಗ್ನದಿ ಪರಿಣಯ ಎಸಗಲು ಆ ಯದಲ್ಲಿ ಶುಭ ಮುಹೂರ್ತದಲ್ಲಿ ಆ ಸಿರಿಗೆ ಸುಮವಿಟ್ಟು ಸೀರೆಯ ಕೊಡಲು ತಿಳಿದ ತರವಲ್ಲ ಸೂಳ ಸಿದ್ದುವಿಗಾಗಿ ತಂದ ಸೀರೆಯ ಒಳಿಗೀವುದೆಂದು ಮರು ದಿವಸ ರವಿಯುದಯದಲ್ಲಿ ಹರಹರ ನೀನೀ ಪರಿನಿಷ್ಕರುಣದೊಳೆಮ್ಮನು ಹರಗರ ನೀನಿ ಪರಿನಿಷ್ಕರುಣದೊಳೆಮ್ಮನು ದುಗುಡದ ಶರದಿಗೆ ಸೆದು ಪೋಗಿಗೆ ಶರದಿಗೆ ಸೆದು ಪೋಗಿಗೆ ತರುಗಲೆ ಮುತ್ತಯ್ಯ ನಿರತದಿ ನೀತಿಯ ತಿಳುಗುತ ನಿರತದಿ ನೀತಿಗೆ ತಿಳುಗುತ ಪೊರೆಯುವರಾರೆಂಬನು ಹಾ ಸರಸಿತ ಸಂಭವ ಪಣೆಯಲ್ಲಿ ಬರೆದಿರಿಸಿ ಸರಸಿಜ ಸಂಭವ ಪಣೆಯಲ್ಲಿ ಬರೆದಿರಿದಿಸಿದ ಅಕಟ ಹರಗರ ಮರುಗಿ ಫಲವೇ ನಿನ್ನು ಮರಳಿ ಜೀವಿಪುದುಂಟೆ ಮರುಗಿ ಫಲವೇ ನಿನ್ನು ಮರಳಿ ಜೀವಿಪುದುಂಟೆ ಮರಣಗೊಂಡಿದವರೆಂದರಿತು ಶವ ಸಂಸ್ಕಾರ ವಿರಚಿಸಲು ಬರೆದು ಲೇಯಂ ಬಳಿಕ ಬಸಲಾರ ಗುತ್ತಿಗದ ನೀಯಲೆಂದು ಮರುಗಿ ಫಲವೇ ನಿನ್ನು ಮರಳಿ ಜೀವಿಪದುಂಟೆ ವಿಧಿಯೇ ಹರಗರ ಶಿವನೇ ಸಟ್ಟಿ ಸಮಿತ ಯಗ್ಳ ಅಡ ಪಾಡುವ ಮುಖ್ಯ ಸಮಸ್ತರ ಬಸಲರದಿಯೇ ಬಸಲಾರದಿ ಒಟ್ಟುಗೂಡಿಸಿ ಶಂಕರಾಳ್ವನು ಬಳಿಕ ಒಟ್ಟುಗೂಡಿಸಿ ಶಂಕರಾಳ್ವನು ಬಳಿಕ ಮುಂದಿಟ್ಟ ನ್ಯಾಯವ ಬರದಿ ಮುಖ್ಯ ಸಮಸ್ತರ ಬಸಲಾರದಿ ನರದಿಗ ಗ್ರಹಸ್ತರಲಿ ನುಡಿದಳು ಕರೆಯ ಕಳುಗಿದಿರೇಕೆ ಆ ನೆರೆದಿಗ ಗಗಸ್ತರಲಿ ನುಡಿದಳು ಕರೆಯ ಕಳುಗಿದಿರೇಕೆ, ಕರೆಯ ಕಳುಗಿದಿರೇಕೆ, ಹಗಲಿನ ಉರಿ ಬಿಸಿಲಿಗೆನ್ನಂತಿರುವ ಸೋದರಿಯರಿಲ್ಲವೇ, ಉರಿ ಬಿಸಿಲಿಗೆನ್ನಂತಿರುವ ಸೋದರಿಯರಿಲ್ಲವೇ, ನಿಮಗೆ ನೆರೆದಿಗ ಗ್ರಹಸ್ಥರಲ್ಲಿ ನೋಡಿದಳು, ಕರೆಯ ಕಳುಗಿದಿರೇಕೆ, ಪೊಡವಿಯ ಮರಣಿಗಿಂತೂ ನೇಮವ ನುಡಿದು ತೀರ್ಥ ಪ್ರಸಾದಗಳ ಪ್ರಸಾದಗಳ, ನುಡಿದು ತೀರ್ಥ ಪ್ರಸಾದಗಳ, ತಾ ಪಡೆದು ಕುವರನ ಸಗಿತ ದಾರುವ ಕೂಡಿ ಮುಂದೈದೆ, ತಾ ಪಡೆದು ಕುವರನ ಸಗಿತ ದಾರುವ ಕೂಡಿ ಮುಂದೈದೆ, ನಡೆತರಲು ಬಸಲಾರ ಗುತ್ತಿಗೆ ಮಡದಿಯೈ ತರುವುದನ್ನು ಕಾಣುತ್ತ, ನಡೆದು ಕವರನ ಬಸರರ ಗುತ್ತಿಗೆ ಮಡದಿಯೈ ತರುವುದನ್ನು ಕಾಣುತ್ತ, ಅಡಗುತ ಕಾಂತಣ್ಣ ಜನನಿಯೊಳೆಂದನಿ ತೆರದಿ, ಅಡಗುತ ಕಾಂತಣ್ಣ ಜನನಿಯೊಳ್ ಎಂದನಿ ತೆರದಿ, ಪೊಡಮಿಯರ ನಿಂತು ನೇಮವ ಇತ್ತಳು ಶಾಮವ ಸತ್ಯನ ಪುರನ ಸಂಪತ್ತುಗಳೆಲ್ಲ ನೀಗಿ ಉತ್ತಮ ಬೆಳೆಯಾಗಾದಿರಲೆಂದು ದಾರುತ್ತ ಚಿತ್ತದಿ ನೆರೆ ಮರುಗಿ, ಕೇಳು ಹರ್ಷದಲ್ಲಿ ಮಾತಾಡುತ್ತ, ಸಿರಿಯನ್ನು ಪಚರಿಸುತ್ತ ಹರ್ಷದಲ್ಲಿ ಮಾತಾಡುತ್ತ, ಇರಲು ಮಗುಳೆಂದಳ ಸಿರಿಯು ಸಿದ್ಧುವಿಗೆ, ಕೇಳುತ್ತದನಾಸಿದ್ದು ಆ ಶಯನಗುಳ್ಳ ರೂಪಾರಿ ಬೈತಲೆ ಸೌಂದರ್ಯ ಯನಗುಳ್ಳ ರೂಪದಿ ಬೈತಲೆ ಸೌಂದರ್ಯ ನಿನಗಾಗಲೆಂದು ಮನ್ನಿಸುತ್ತ ಇನಿತು ಮುಂದೈತರೆ ವನಿಕೆಯೊಪ್ಪಾಗೆ ಯಾರಮ್ಮ ನೀ ವೈಯಾರೆ ಶೃಂಗಾರೆ ಪೇಳ್ ಯಾರಮ್ಮ ಅಮ್ಮ ಆಯ ಯಾರಮ್ಮ ನೀ ವೈಯಾರೆ ಶೃಂಗಾರೆ ಪೇ ಯಾರಮ್ಮ ಯಾರಮ್ಮ ಸದ್ಗುಣವಂತೆ ಯಾರಮ್ಮ ಸದ್ಗುಣವಂತೆ ನೋಡೆ ಮಾರನ ರಸಿ ರತಿಯಂತೆ ನೋಡೆ ಮಾರನ ರಸಿ ರತಿಯಂತೆ ತೋರ್ಪ ವಾರಣ ಗಮನದ ಕಾಂತೆ ತೋರ್ಪ ವಾರಣ ಗಮನದ ಕಾಂತೆ ನಿನ್ನ ಊರಾವುದೈ ತಂದ ಕಾರಣವೇನು ವಿಸ್ತಾರ ದಿಪೇಳೇನೆ ನಾರಿಯೋಳೆಂದಳು ಯಾರಮ್ಮ ಯಾರಮ್ಮ ನೀ ವೈಯಾರೆ ಶೃಂಗಾರೆ ಪೇ ಯಾರಮ್ಮ ಅಮ್ಮ ಕ್ಷೇತ್ರದಲ್ಲಿ ತೊಂದಿನತ್ತ ಧರೆಯೋಳು ಬೆಸರಾಂತ ಶ್ರೀ ಕಟೀಲು ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸಿರುವ ದುರ್ಗಾ ಪರಮೇಶ್ವರಿ ಶರಣಾಗತ ಪರಿಪಾಲಕಿ ಶುಭಕರಿ ದುರಿತ ನಿವಾರಕಿ ಭ್ರಮರಾಂಬಿಕೆಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಭದ್ರಂ ಶುಭಂ ಮಂಗಳಂ ಇದುವರೆಗೆ ಕೀರ್ತಿಶೇಷ ಅಗರಿ ಶ್ರೀನಿವಾಸ ಭಾಗವತ ವಿರಚಿತ ತುಳುನಾಡ ಸಿರಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಸತೀಶ್ ಶೆಟ್ಟಿ ಬೋಂದಿಲ್, ಮದ್ದಳೆ ಜಯರಾಮ ಆಚಾರ್ಯ ಚೇಳಾಯರು, ಚೆಂಡೆ ವೇದವ್ಯಾಸರಾವ್ ಕುತ್ತೆತ್ತೂರು, ಚಕ್ರತಾಳ ಹರೀಶ್ ಆಚಾರ್ಯ ಕಾವೂರು. ಎಂ

ಮಾಡಿ.